258 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 2018 ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ 84.65% ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:56. ಬದಲಿಸಿ, ಅಭ್ಯಾಸ ಬದಲಿಸಿ. ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ, ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಕೃಷಿ ರಂಗ ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ತಜ್ಞವಾಣಿಯಲ್ಲಿ ಅಜೋಲ್ಲಾ ಕೊಯ್ಲು. ಈ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿಯಾದ ಡಾ ಸಂತೋಷ್ ಸಿಂಧೆ ಅವರೊಡನೆ ಸಂದರ್ಶನ. 7:15 ಸಿರಿತನದ ಸಿರಿಧಾನ್ಯಗಳು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ನಬಾರ್ಡ್ ಸಂಸ್ಥೆ ಬೆಂಗಳೂರು. ಆನಂತರ ನದಿ ಸಿನೂರಿನ ಲಕ್ಷ್ಮಣ್ ಭೀಮ್ಷಾ ಭೋವಿ ಹಾಗೂ ಸಂಘಟಕರಿಂದ ಗೀಗಿ ಪದಗಳನ್ನು ಕೇಳುವಿರಿ. ಈಗ ಮೊದಲಿಗೆ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 40%. ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 35, ರಾಯಚೂರು ಜಿಲ್ಲೆ ಒಳಗ 50, ವಿಜಯಪುರ ಕೊಪ್ಪಳ ಜಿಲ್ಲೆಗಳಲ್ಲಿ 20, ಬಳ್ಳಾರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 45, ಬಾಗಲಕೋಟೆ ಜಿಲ್ಲೆ ಒಳಗ 15% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ವಿಜಯಪುರ, ಕೊಪ್ಪಳ, ಬಾಗಲಕೋಟ್ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರೇ, ನಿಮ್ಮ ನೆಚ್ಚಿನ ಕೃಷಿ ರಂಗದಲ್ಲಿ ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕಾರ್ಯಕ್ರಮಗಳ ಸೂಚಿ ಇಲ್ಲಿದೆ. ಪ್ರತಿ ಸೋಮವಾರ ಕರಿಯತ್ತ ಕಾಳಿಂಗ್ ಬಿಳಿಯತ್ತ ಮಾನಿಂಗ ಮತ್ತೆ ಮೂಡಿ ಬರಲಿದೆ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಸರಣಿ May 8 ಮಾನಿಂಗ ಪ್ರತಿ ಮಂಗಳವಾರ ಎಂದಿನಂತೆ ಹದಿನೈದನೆಯ ವರ್ಷದಲ್ಲಿ ಪಾದಾರ್ಪಣೆ ಮಾಡಿರುವ ಸರಣಿ ಮೇಘ ಸಂದೇಶ. ಪ್ರತಿ ಗುರುವಾರ ನಮ್ಮ ರೈತರಿಗೆ ದಿನನಿತ್ಯದ ಕೃಷಿಯಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಜ್ಞ ಪರಿಹಾರ ನೀಡುವ ಸಮಕ್ಷಮ ನೇರ ಫೋನಿನ್ ಕಾರ್ಯಕ್ರಮ May 4 ಮೊದಲ ಪ್ರಸಾರ. ಪ್ರತಿ ಶುಕ್ರವಾರ 11 ಹೊತ್ತು ತರಲಿದೆ. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ.

ಮೂರಿಂದ ನಾಲ್ಕು ಇಂಚ್ ಅಥವಾ ಅಂಗಲಷ್ಟು ನೀರು ಬೇಕಾಗುತ್ತಷ್ಟೇ. ಜಾಸ್ತಿ ನೀರೇನು ಬೇಕಾಗುವುದಿಲ್ಲ. ಯಾಕಂತಂದ್ರೆ ನಾವು ಬಿಜಾಪುರ ಜಿಲ್ಲೆನ ತಗೊಂಡ್ರೆ ಈ ಹಸಿಮೇವನ ಕೊರತೆ ಇರೋದಕ್ಕೆ ಒಂದು ಕಾರಣ ಏನಪ್ಪ ಅಂತಂದ್ರೆ ನೀರಿನ ಸಮಸ್ಯೆ. ಸೊ ಆ ನೀರಿನ ಸಮಸ್ಯೆ ಇದ್ದಿದ್ದಕ್ಕೋಸ್ಕರ ಬಹಳಷ್ಟು ರೈತರು ಮೇವು ಹಾಕೋದಿಲ್ಲ ಅಥವಾ ಮೇವು ಬೆಳೆಸೋದಿಲ್ಲ. ಹಾಗಾಗಿ ಮೇವು ಇಲ್ಲದ ಸಮಯದಲ್ಲಿ ಹಲವಾರು ರೈತರು ತಮ್ಮ ಜಾನುವಾರುಗಳನ್ನ ಅತಿ ಕಡಿಮೆ ರೇಟಲ್ಲಿ ಸುಮಾರು 50% ಕಡಿಮೆ ರೇಟಲ್ಲಿ ಅದನ್ನ ಮಾರಲಿಕ್ಕೆ ಮುಂದಾಗ್ತಾರ. ಸೊ ಅದನ್ನ ರೈತರಿಗೆ ಬಹಳಷ್ಟು ಸಮಸ್ಯೆ ಉಂಟು ಮಾಡುತ್ತೆ. ಅದನ್ನ ಕಂಪೇರ್ ಮಾಡಿದಾಗ ಈ ಅಜ್ವಲ ಬೆಳವಣಿಗೆಗೆ ಸಿಕ್ಕಾಪಟ್ಟೆ ಕಡಿಮೆ ನೀರು ಬೇಕು. ಕೇವಲ 4 ಅಂಗುಲಷ್ಟು ನೀರು ಬೇಕಾಗುತ್ತೆ. ಮುಂದುವರೆದು ಈ ಅಜ್ವಲ ಬೆಳವಣಿಗೆ ಮಾಡುವಾಗ 25-50% ಅಷ್ಟು ಬೆಳಕು ಬೇಕಾಗುತ್ತೆ. ಅಂದ್ರೆ ನೇರವಾಗಿ ಸೂರ್ಯನ ಕಿರಣಗಳು ಆ ಅಜ್ವಲ ಮೇಲೆ ಬೀಳಬಾರದು. ಸೊ ಅದಕ್ಕೆ ನಾವು ಪ್ರೊಟೆಕ್ಷನ್ ಆಗಿ ಶೇಡ್ ನೆಟ್ ಅನ್ನು ಸಿಗುತ್ತೆ 50% to 70% ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಮುಂದುವರೆದು ಇದಕ್ಕೆ ತೇವಾಂಶ ಏನಪ್ಪ ಅಂದ್ರೆ 85-90% ಅಷ್ಟು ತೇವಾಂಶ ಬೇಕಾಗುತ್ತೆ. ನಂತರ ನೀರಿನ ಬಳಕೆ ಮಾಡುತ್ತೇವೆ ನಾವು ಅಜಲ ಬೆಳೆಯಲಿಕ್ಕೆ, ಅದರ ರಸಸಾರ 5-7 ಅಷ್ಟೇ ಇರಬೇಕು. ಸೊ ಇದನ್ನ ಕೆಲವೊಂದು ಅಗತ್ಯತೆನ ನಾವು ನೆನಪಿಟ್ಕೊಂಡು ನಾವು ಅಜಲನ ಬೆಳೆಸ್ಕೋಬೇಕು. ಮುಂದುವರೆದು ಈ ಅಜಲನ ಯಾವ ತರ ಬೆಳೆಸಬೇಕು ಅದನ್ನ ನಿಮಗೆ ತಿಳಿಸ್ತೀನಿ. ಈಗ ಈ ಅಜಲನ ಬೆಳೆಸೋದು ಯಾವ ಸ್ಥಳದಲ್ಲಿ ನಾವು ಬೆಳೆಸ್ತೀವಲ್ಲ ಆ ಸ್ಥಳನ ಆಯ್ಕೆ ಮಾಡೋದು ಬಹಳ ಪ್ರಮುಖ. ಯಾಕೆಂತಂದ್ರೆ ಎಲ್ಲೆಲ್ಲಿ ನಮ್ಮ ದನಗಳು ಕಟ್ಟಿರ್ತೀವಿ, ಎಲ್ಲಿ ಕೋಳಿ ಮನೆ ಇರುತ್ತೆ, ಎಲ್ಲಿ ಆಡಿನ ಮನೆ ಇರುತ್ತೆ, ಅದ್ರ ಪಕ್ಕದಲ್ಲೇ ಈ ಅಜಲ ತೊಟ್ಟಿಗಳನ್ನ ನಾವು ಹಾಕೋಬೇಕು. ಒಂದು. ಎರಡನೇದು, ಈ ಅಜಲ ತೊಟ್ಟಿಗಳನ್ನ ಆದಷ್ಟು ಎತ್ತರ ಜಾಗದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನಾವು ತೆಗ್ದಿರ್ತಕ್ಕಂಥ ಜಾಗದಲ್ಲಿ ಹಾಕೊಂಡ್ರೆ ಯಾವಾಗಾದ್ರೂ ಮಳೆ ಬಂದಾಗ ಆ ಮಳೆ ನೀರು ಆ ಹೊಂಡದಲ್ಲಿ ಅಥವಾ ತೊಟ್ಟಿಯಲ್ಲಿ ಹೋಗುವ ಸಾಧ್ಯತೆ ಇರುತ್ತೆ, ಅದರಿಂದ ಅಜಲ ಹಾಳಾಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಎತ್ತರ ಜಾಗದನ್ನ ಆಯ್ಕೆ ಮಾಡ್ಕೋಬೇಕು. ನಂತರ ಇದು ಎಷ್ಟು ಪ್ರಮಾಣ ಮಾಡಬಹುದು ಅಂತಂದ್ರೆ ಅದು ನಿಮ್ಮ ರೈತರ ಹತ್ರ ಎಷ್ಟು ಜಾನುವಾರುಗಳಿದಾವೆ, ಎಷ್ಟು ಕೋಳಿಗಳಿದಾವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮಾರು ನಾವು ಒಂದು ರಫ್ಲಿ ಒಂದು ತಗೊಂಡು ಹೋದ್ರೆ ಒಂದು 3 ಫೂಟ್ ಅಗಲ 4 ಫೂಟ್ ಉದ್ದ ಅಷ್ಟು ನಾವು ಗುಂಡಿನ ತೆಗಿಬೇಕು. ಕೇವಲ 1/2 ಫೂಟ್ ಅಷ್ಟೇ ಆಳನ ಗುಂಡಿ ತೆಗಿಬೇಕು. ಸೊ ಕೇವಲ 1/2 ಫೂಟ್ ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ರಿ. ಅದರ ನಂತರ ಏನ್ ಮಾಡಬೇಕು, ಈ ಗುಂಡಿ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆಯನ್ನ, ನಮ್ಮ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಪ್ಲಾಸ್ಟಿಕ್ ಯಾವ್ದಾದ್ರು ಒಂದು ಲೋ ಕ್ವಾಲಿಟಿ ಇದ್ರೂ ನಡೀತದೆ, ಅದಕ್ಕೇನು ಜಾಸ್ತಿ ಖರ್ಚು ಮಾಡ್ಬೇಕಂತ ಏನಿರುದಿಲ್ಲ. ಸೊ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಹಾಳೆಯನ್ನ ಅದ್ರ ಮೇಲೆ ಮುಚ್ಚಿ ನೆಕ್ಸ್ಟ್ ಅದರ ಸುತ್ತಮುತ್ತ ಏನ್ ಪ್ಲಾಸ್ಟಿಕ್ ಹಾಳೆ ಎಕ್ಸ್ಟ್ರಾ ಬಂದಿರ್ತಲ್ಲ ಅದನ್ನ ಕವರ್ ಮಾಡಿ ಇಡಬೇಕು. ಅದರ ನಂತರ ಪ್ಲಾಸ್ಟಿಕ್ ಹಾಳೆ ಮೇಲೆ ಒಂದು 10-15 kg ಅಷ್ಟು ಜಡಿ ಹಿಡಿದಿದ್ದ ನಮ್ದು ಹೊಲದ ಮಣ್ಣನ್ನ ಅದಕ್ಕೆ ಹಾಕಬೇಕು. ಅದು ಒಂದು ಫಸ್ಟ್ ಕೆಲಸ. ನೆಕ್ಸ್ಟ್ ಅದರ ನಂತರ 1/2 ಫೂಟ್ ಎಷ್ಟು ನೀವು ಹಡ್ಡಿರ್ತಿರಲ್ಲ ಅದರದ್ದು 1/2 ಅಷ್ಟೇ, ಅಂದ್ರೆ 3-4 ಅಂಗುಲಷ್ಟು ನೀರನ್ನ ತುಂಬಬೇಕು ಆ ಒಂದು ತೊಟ್ಟಿಗೆ. ಅದ ನಂತರ ಆ ತೊಟ್ಟಿಯಲ್ಲಿ ಆ ನೀರಿನ ಜೊತೆ 1 ಬುಟ್ಟಿಯಷ್ಟು ಆಕಳ ಸಗಣಿ ಅಥವಾ ಎಮ್ಮಿ ಸಗಣಿನ ಮಿಕ್ಸ್ ಮಾಡಿ ಹಾಕಬೇಕು ಅದಕ್ಕೆ. ಅದು ಹಾಕಿದ ಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಅಜ್ವಲ ಕಲ್ಚರ್ ಅಂತ ಸಿಗುತ್ತೆ, ಅದು ಯಾವ್ದಾದ್ರು ಒಂದು ಕೇಂದ್ರದಲ್ಲಿ ಸಿಗುತ್ತೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಈಗಾಗಲೇ ಲಭ್ಯ ಇದೆ, ಬೇಕಾದಂತ ರೈತರು ಬಂದು ಇದನ್ನ ತಗೊಂಡು ಉಪಯೋಗಿಸಬಹುದು. ಸೊ ಇದನ್ನ ಕೇವಲ ಒಂದು 100-200 ಗ್ರಾಮ್ ಅಷ್ಟು ಕಲ್ಚರ್ ತೆಗೆದುಕೊಂಡು ಈ ತೊಟ್ಟಿಗೆ ಹಾಕೋಬೇಕು. ಹಾಕಿದ್ಮೇಲೆ ಇದನ್ನ ನೀವು ಕೇವಲ 15 ದಿವಸವರೆಗೂ ಅದನ್ನ ಬಿಟ್ಟಿದ್ರೆ ಅದು ಏನಾಗತ್ತಂದ್ರೆ ಒಂದಕ್ಕೊಂದು ಹತ್ಕೊಂಡು ಅದು ಟ್ಯಾಂಕ್ ಪೂರ್ತಿ ಏನಾಗತ್ತಂದ್ರೆ ಅಜಲ ತುಂಬಿಕೊಳ್ಳುತ್ತೆ. ಆ ಅಜಲ ತುಂಬಿಕೊಂಡಿದ್ಮೇಲೆ 15 ದಿವಸ ನಂತರ ಅದನ್ನ 1 ದಿವಸಕ್ಕೆ 1-2 kg ಅಷ್ಟು ಆ ತೊಟ್ಟಿಯಿಂದ ಆ ಗುಂಡಿಯಿಂದ 1 ಅಥವಾ 2 kg ಅಷ್ಟು ಅಜಲನ್ನ ತೆಗೆದುಕೊಂಡು ನಾವು ನಮ್ಮ ಜಾನುವಾರುಗಳಿಗೆ, ಆಡುಗಳಿಗೆ ಅಥವಾ ಕೋಳಿಗಳಿಗೆ ತಿನ್ನಿಸಬಹುದು. ಸೊ ಇದೇ ತರ ನಿಮ್ಮ ಹತ್ರ ಎಷ್ಟೊಂದು ಜಾನುವಾರುಗಳಿದಾವ ಅದ್ರ ಲೆಕ್ಕ ಪ್ರಕಾರ ನಾವು ಆ ತೊಟ್ಟಿಗಳ ಸಂಖ್ಯೆನ ಜಾಸ್ತಿ ಮಾಡ್ಕೊಂಡ್ಬಹುದು. ಕೆಲವು ರೈತರು 3-4 ಮಾಡ್ಕೊಂಡಿರ್ತಾರೆ, ಕೆಲವರು 5-6 ಮಾಡ್ಕೊಂಡಿರ್ತಾರೆ. ರೈತನು ಅದನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನ ಯಾವ ರೀತಿ ಮೇಂಟೈನ್ ಮಾಡ್ಕೋತಾ ಹೋಗ್ಬೇಕಂತಂದ್ರೆ ಇದಕ್ಕೆ ಕೆಲವು ರೈತರಿಗೆ ನಾವು ರಿಕಮೆಂಡ್ ಮಾಡ್ತೀವಿ, ಇದರದ ಬೆಳವಣಿಗೆ ಇನ್ನು ಸ್ವಲ್ಪ ಫಾಸ್ಟ್ ಆಗಬೇಕಂತಂದ್ರೆ ಒಂದು 10-20 ಗ್ರಾಮ್ ನಷ್ಟು ರಾಕ್ ಫಾಸ್ಪೇಟ್ ಅಥವಾ ಸೂಪರ್ ಫಾಸ್ಪೇಟ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ, ಯಾವ್ದಾದ್ರೆ ಗೊಬ್ಬರ ಅಂಗಡಿಯಲ್ಲಿ ತೆಗೆದುಕೊಂಡು ಕೇವಲ ಒಂದು ತೊಟ್ಟಿಗೆ 10-20 ಗ್ರಾಮ್ ಅಷ್ಟೇ ಹಾಕಬೇಕು. ಸೊ ಅದರಿಂದ ಏನಾಗುತ್ತೆ, ಅಜುಲ ಬೆಳವಣಿಗೆ ಸ್ವಲ್ಪ ಫಾಸ್ಟ್ ಆಗುತ್ತೆ. ಸೊ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ನಿಮಗೆ ಅಜುಲ ಸಿಗುತ್ತೆ. ನಂತರ 15 ದಿವಸಕ್ಕೊಮ್ಮೆ 1/2 ಬುಟ್ಟಿಯಷ್ಟು ಸಗಣಿಯನ್ನ ಆ ಹೊಂಡಕ್ಕೆ ಆಲ್ರೆಡಿ ನೀವೇನು ಅಜಲ ಮಾಡಿರ್ತಾರಲ್ಲ ಪ್ರತಿ 15 ದಿವಸಕ್ಕೆ ಅದನ್ನ ಮತ್ತೆ ಹೊಸ ಸಗಣಿಯನ್ನ ತೆಗೆದುಕೊಂಡು ಹಾಕೋಬೇಕು. ಜೊತೆಯಲ್ಲಿ 15-20 ದಿವಸಕ್ಕ ನಂತರ ಒಂದೊಂದು ಸರ್ತಿ 1/2 ನೀರನ್ನ, ನಾವು ತೊಟ್ಟಿಲಿ ಎಷ್ಟು ನೀರು ಹಾಕಿರ್ತೀವಲ್ಲ ಅದ್ರದ 1/2 ನೀರನ್ನ ನೀವು ತೆಗೆದು ಹೊಸ ಫ್ರೆಶ್ ನೀರನ್ನ ಹಾಕಿ ಬಳಕೆ ಮಾಡಬೇಕು. ಜೊತೆಯಲ್ಲಿ ಈ ಅಜೋಲಾನ ನಾವು ತರ ಒಂದು ಗುಂಡಿ ಮಾಡಿದಾಗ ಒಂದು ವರ್ಷ ತರ ನೀವು ಇದನ್ನ ಯೂಸ್ ಮಾಡ್ಕೋತಾ ಕಂಟಿನ್ಯೂಸ್ ಇದೇ ತರ ನೀವು ಮೇಂಟೈನ್ ಮಾಡ್ಕೋತಾ ಹೋದ್ರೆ 1 ವರ್ಷ ತನಕ ನೀವು ಇದನ್ನ ಯೂಸ್ ಮಾಡಬಹುದು. ನಂತರ ಏನ್ ಮಾಡಬೇಕು, ಮತ್ತೆ ಅದನ್ನ ಯಾಕಂದ್ರೆ

ಪ್ರಾತ್ಯಕ್ಷಿಕವಾಗಿ ನಾವು ರೈತರು ಬಂದ್ರೆ ಅವರಿಗೂ ಕೂಡ ತೋರಿಸಿ, ಜೊತೆಯಲ್ಲಿ ಅದನ್ನು ರೈತರಿಗೆ ಒಂದು ಮಾರುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಒಂದು ಕೆಜಿಗೆ 200 ರಿಂದ 250 ರೂಪಾಯಿನಂತೆ ಒಂದು ಕೆಜಿಗೆ ಮಾರ್ತಾ ಇದೀವಿ. ಸೊ ಅದನ್ನು ಕೂಡ ಬಂದು ಸ್ವೀಕರಿಸಬಹುದು. ಜೊತೆಯಲ್ಲಿ ಬಹಳಷ್ಟು ರೈತರಿಗೂ ಕೂಡ ನಮ್ಮ ಕೇಂದ್ರದಿಂದ ಈ ಅಜಲನ ಮಾಡಿಕೊಳ್ಳಕ್ಕೆ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಬಹಳಷ್ಟು ರೈತರು ಅದರ ನೀವು ಬಂದಾಗ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರದ್ದು ರೈತರದ್ದು ಕೂಡ ನಾವು ಕಾಂಟ್ಯಾಕ್ಟ್ ಅನ್ನ ನಾವು ನಿಮಗೆ ಕೊಡ್ತೀವಿ. ಯಾರಾದರೂ ಇದ್ರ ಬಗ್ಗೆ ತಮ್ಮ ಜೊತೆಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಖಂಡಿತವಾಗ್ಲೂ ಸರ್, ನನ್ನ ಮೊಬೈಲ್ ನಂಬರ್ 8719107090. ಆತ್ಮೀಯರೇ, ಈಗ ಡಾಕ್ಟರ್ ಶಿಂಧೆ ಅವರು ಏನು ತಮ್ಮ ನಂಬರ್ ಅನ್ನ ಹೇಳಿದ್ದಾರ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8791107090. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಅಜುಲ್ಲಾ ಕೃಷಿ ಇರಬಹುದು ಅಥವಾ ಒಟ್ಟಾರೆಯಾಗಿ ಪಶು ಪಾಲನೆ ಆಗಿರಬಹುದು, ಪಶುಗಳ ಆರೋಗ್ಯದ ಬಗ್ಗೆ ಆಗಿರಬಹುದು, ಇವನ್ನೆಲ್ಲ ತಾವು ಪ್ರಶ್ನೆಗಳನ್ನು ಕೇಳಿ ಪರಿಹಾರ ಮಾಡಿಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಸಂತೋಷ್ ಸಿಂಧೆ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ಅಜುಲ್ಲಾ ಕೃಷಿ ಬಗ್ಗೆ ಆಯಿತು ಮತ್ತು ಅಜುಲ್ಲಾ ಯಾವ ರೀತಿ ಮಹತ್ವದ ಆಹಾರವಾಗಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಾವು ತಿಳಿಸಿದ್ದೀರಿ. ಬಹುಶಃ ನಮ್ಮ ರೈತರಿಗೆ ಇದೊಂದು ಹೊಸ ವಿಷಯವಾಗಿ ಕಾಣಿಸಬಹುದು. ಖರ್ಚು ಕಡಿಮೆ ಮಾಡಬೇಕು ಅನ್ನುವಂತಹ ರೈತರಿಗೆ, ತಮ್ಮ ಲಾಭವನ್ನು ಹೆಚ್ಚು ಮಾಡಬೇಕು ಅನ್ನುವಂತಹ ಒಂದು ರೈತರಿಗೆ ಈ ಒಂದು ಅಜುಲ್ಲಾ ಯಾವ ರೀತಿ ತಾವು ಪಶುಪಾಲನೆ ಒಳಗೆ ಹೆಚ್ಚಿನ ಒಂದು ಖರ್ಚನ್ನ ಆಹಾರದ ಮೇಲೆ ಮಾಡ್ತಾ ಇರ್ತೀರಿ, ಅಲ್ಲಿ ಕಡಿಮೆ ಮಾಡಬಹುದು ಅನ್ನುವಂತಹ ಒಂದು ವಿಚಾರ ಏನದ, ಅದು ಬಹಳ ಪ್ರೋತ್ಸಾಹದಾಯಕವಾದಂತಹ ಒಂದು ವಿಚಾರ ಅಂತ ಹೇಳಬಹುದು. ಅಲ್ಲದೆ ಒಳ್ಳೆ ತೂಕ ಬರ್ತಾ ಅಂತ ಏನು ಹೇಳಿದ್ರಲ್ಲ ತಾವು, ಅದು ಕೂಡ ಬಹಳ ಮುಖ್ಯವಾದಂತಹದ್ದು. ಒಟ್ಟಾರೆಯಾಗಿ ಈ ಒಂದು ಅಜುಲ್ಲಾವನ್ನ ನಾವು ಬಳಸಿದ್ರೆ ನಮ್ಮ ಒಂದು ಲಾಭ ಕೂಡ ಹೆಚ್ಚಾಗ್ತದ, ಖರ್ಚು ಕಡಿಮೆ ಆಗ್ತದೆ ಅನ್ನುವಂತಹದ್ದೇನು ಸಕಾರಾತ್ಮಕವಾದಂತಹ ಒಂದು ಬೆಳವಣಿಗೆ ಇದೆ. ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಾವು ಹೇಳಿದ್ರಿ. ನಮ್ಮ ರೈತರು ಪ್ರೇರಣೆ ತಗೊಂಡು ಈ ಒಂದು ಬದಲಾವಣೆಯನ್ನ ತಮ್ಮ ಆಹಾರ ಪದ್ಧತಿ ಒಳಗ, ತಮ್ಮ ಪಶುಗಳ ಆಹಾರ ಪದ್ಧತಿ ಒಳಗ ಮಾಡ್ಕೊಳ್ತಾರ ಅಂತ ಹೇಳಿ ಭಾವಿಸ್ತೀವಿ. ಇಲ್ಲಿ ತನಕ ತಾವು ನಮ್ಮ ರೈತರಿಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿ ಬೆಳೆದ ರೈತನ ಯಶೋಗಾಥೆ. ಭಾಗವಹಿಸುವ ತಜ್ಞರು ಸಿದ್ದರಾಮಪ್ಪ ಹಾವಿನಾಳ್, ಸಿರುಗುಪ್ಪ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿದ್ದರಾಮಪ್ಪ ಅವರು ರಾಗಿ ಬೇಸಾಯದ ಅನುಭವವನ್ನ ನಮ್ಮ ಕೇಳುಗರೊಂದಿಗೆ ಹಂಚ್ಕೋತಿದ್ದಾರೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇತ್ತೀಚೆಗೆ ಅಲ್ಲಲ್ಲಿ ರಾಗಿಯನ್ನ ಬೆಳೀತಾ ಇದ್ದಾರೆ. ಆದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ರಾಗಿ ಅವರದೊಂದು ಸಾಂಪ್ರದಾಯಿಕ ಬೆಳೆ, ಆದ್ರೆ ಉತ್ತರ ಕರ್ನಾಟಕದಲ್ಲಿ ರಾಗಿ ಬರೋದಿಲ್ಲ ಅಂತಕ್ಕಂತ ವಿಚಾರ ಇದೆ. ಆದ್ರೆ ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಸಹ ರಾಗಿ ಬೆಳೆಯ ಪ್ರಾತ್ಯಕ್ಷಿಕೆಗಳನ್ನ ಮಾಡಿ ರಾಗಿಯನ್ನ ಬೆಳೀಬಹುದು ಅಂತಕ್ಕಂತ ವಿಚಾರವನ್ನ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಿಳಿಯಪಡಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿದ್ದರಾಮಪ್ಪ ಅವರು ರಾಗಿ ಬೇಸಾಯವನ್ನ ಹೇಗ್ ಮಾಡಿದ್ರು, ಇಳುವರಿ ಎಷ್ಟು ಬಂತು, ಯಾವ ತಳಿಯನ್ನ ಹಾಕಿದ್ರು, ಜೊತೆಗೆ ಹೇಗ್ ಅನಿಸುತ್ತೆ ರಾಗಿ ಬೇಸಾಯ ಅಂತಕ್ಕಂತ ವಿಚಾರವನ್ನ ಸಿದ್ದರಾಮಪ್ಪ ಅವರು ಹಂಚ್ಕೋತಾರೆ. ನಮಸ್ಕಾರ ಸಿದ್ದರಾಮಪ್ಪ ಅವರೇ. ನಮಸ್ತೆ ಸರ್. ನಮಸ್ತೆ. ರಾಗಿ ಬೇಸಾಯವನ್ನ ತಾವು ಎಷ್ಟು ವರ್ಷದ ಹಿಂದೆ ಮಾಡಿದ್ರಿ ಬೇಸಾಯವನ್ನ? ಸರ್, ನಾನು 2016 ಮಾಡ್ತಾ ಇದ್ದೆ ಸರ್. ರಾಗಿ ಒಂದೇ ಅಂತೇನಲ್ಲ, ಅದ್ರ ಜೊತೆಗೆ ಎಲ್ಲಾ ತರ ಸಿರಿಧಾನ್ಯನು ಬೆಳಿತಾ ಇದ್ದೆ ಸರ್. 2016 ಬೆಳೆಯಕ ಶುರು ಮಾಡಿದ್ದೀನಿ ಸರ್. 2017, 2018, 2019 ತನಕ ಬೆಳೆದೆ ಸರ್ ರಾಗಿ. ಸ್ವಲ್ಪ ಮಧ್ಯದಲ್ಲಿ ಒಂದ್ 2 ಬಿಟ್ಟಿದ್ದೀನಿ. ಸ್ವಲ್ಪ ಏನಂದ್ರೆ ಬೆಲೆ ಸಿಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬಿಟ್ಟಿವಿ. ಆಮೇಲೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಳೆ ಬೀಳದೆ ಇರೋದು ಒಂದು ಕಾರಣ ಸರ್. ಯಾಕಂದ್ರೆ ನಾವು ಹೆಚ್ಚಾಗಿ ಡ್ರೈಲ್ಯಾಂಡ್ ಮಳೆನೆ ಆಸೆ. ಹೌದೌದು. ಹಾ ಸರ್, ನೀರಾವರಿ ಇದಾವೆ, ಬಟ್ ಬ್ಯಾಸಿಗೆ ನೀರಾವರಿ ಇದಾವೆ, ಆದ್ರೂ ನೀರು ಹರಿಸೋದು ಕಡಿಮೆನೆ. ಲಾಸ್ಟ್ ಥೈಲ್ಯಾಂಡ್ ಇರೋದ್ರಿಂದ ನೀರು ಸರಿಯಾಗಿ ಸಿಗಲ್ಲ ನಮ್ಮ ಲ್ಯಾಂಡ್ಗಳಿಗೆ. ಆತರ ನಾನು ಸ್ವಲ್ಪ ಹಂಗಾಗಿ ಹೆಚ್ಚಾಗಿ ಸಿರಿಧಾನ್ಯನೇ ಬೆಳಿತಾ ಇದ್ದೀನಿ. ರಾಗಿಯನ್ನ ತಾವು 2-3 ವರ್ಷ ಬೆಳೆದ್ರಿ, ಇಳುವರಿ ಅದು ಹೇಗ್ ಬಂತು, ಎಕರೆಗೆ ಎಷ್ಟು ತಕ್ಕೊಂಡ್ರಿ ರಾಗಿಯನ್ನ? ಸರ್ ಅದು ಮಳೆ ಆಶ್ರಿತದಲ್ಲಿ ಸುಮಾರು 8-12 ಕ್ವಿಂಟಲ್ ತನಕ ಬೆಳೆದಿದ್ವಿ ಸರ್. ನಾ ರೈತರ ತರಂತ ಬೀಜ ತಗೊಂಬಂದಿದ್ದೆ. ಯಾವಾಗಂದ್ರೆ ಮುಡಿ ರಾಗಿ ಅಂತೇಳಿ ಅದರಲ್ಲಿ ಪೂರ ಕೆಂಪು ಇರುತ್ತೆ ಸರ್, ಆ ರಾಗಿ ಬಂದ್ಬಿಟ್ಟು ರಾಗಿ ಇರಲ್ಲ ಅದರಲ್ಲಿ, ಅದು ಬಹಳ ಕಡಿಮೆ ಇರ್ತದೆ ಸರ್, 1-2% ಇರ್ಬೋದು ಸರ್ ಅಷ್ಟೇ ಅದರಲ್ಲಿ ಮುಡಿ ರಾಗಿ ಅಂತೇಳಿ. ಅದು ಒಂಥರ ದೇಶಿ ತಳಿ ಅಂತಾನೆ ಕೆಲವು ರೈತರು ಹೇಳ್ತಾ ಇದಾರೆ. ನಾನು ಯೂನಿವರ್ಸಿಟಿನಲ್ಲಿ ಸೀಡ್ ತಗೊಂಬಂದಿಲ್ಲ ಸರ್, ಬೀಜ ಬಂದ್ಬಿಟ್ಟು ರೈತರ ಕಡೆಗೆ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಹಂಗಾಗಿ ಅದು ಮುಡಿ ರಾಗಿ ಅಂತಾನೆ ಅವರು ಹೇಳ್ತಾ ಇದಾರೆ, ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿರ್ದಿಷ್ಟವಾದ ತಳಿ ಅಂತ ಗೊತ್ತಿಲ್ಲ ನನಗೆ. ಅಂದ್ರೆ ಎಕರೆಗೆ 8-10 ಕ್ವಿಂಟಲ್ ಬಂತ ನಿಮ್ದು? ಬಂದಿದೆ ಸರ್, 10-11 ಕೂಡ ಬಂದಿದೆ ಸರ್. ಒಂದೊಂದು ಮಳೆ ಸ್ವಲ್ಪ ಚೆನ್ನಾಗಿ ಆಗ್ತಂದ್ರೆ ಸ್ವಲ್ಪ ಚೆನ್ನಾಗಿನೇ ಬರುತ್ತೆ ಸರ್ ಈಲ್ಡಿಂಗ್ ಅಲ್ಲಿ. ಒಂದೆರಡು ನೀರಾವರಿಯನ್ನ ಕೊಟ್ರೆ ಹೇಗಾಗತ್ತೆ? ಮಳೆ ಹೋದಾಗ ನೀರಿನ ಅನುಕೂಲತೆ ಇದ್ದವರು ಕೊಟ್ರೆ ಕೊಡ್ಬೋದು ಸರ್, ಇನ್ನು ಚೆನ್ನಾಗಿ ಬರುತ್ತೆ. ಅದರಲ್ಲಿ ನಾಟಿ ಪದ್ಧತಿಯಲ್ಲಿ ಮಾಡಿದ್ರೆ ಇನ್ನು ಜಾಸ್ತಿನೇ ಇಳುವರಿ ತೆಗಿಬಹುದು ಸರ್, ಅದಕ್ಕೆ ಸ್ವಲ್ಪ ನೀರಾವರಿ ಬೇಕಾಗತ್ತೆ. ನಾವು ಡೈರೆಕ್ಟ್ ಬಿತ್ತನೆ ಮಾಡೋದ್ರಿಂದ ಸ್ವಲ್ಪ ಡ್ರೈ ಲ್ಯಾಂಡ್ ಅಲ್ಲಿ ಬೆಳೆಯೋದ್ರಿಂದ ಇಳುವರಿ ಸ್ವಲ್ಪ ನಾಟಿಗೂ ಮತ್ತೆ ಬಿತ್ತನೆಗೂ ಕಡಿಮೆ ಅನಿಸ್ತದೆ ಸರ್. ಸಿದ್ದರಾಮಪ್ಪ, ರಾಗಿಯನ್ನ ತಾವು ಸಾಲಿನಿಂದ ಸಾಲಿಗೆ ಅಂತರವನ್ನ ಎಷ್ಟು ಕೊಟ್ರಿ? ಒಂದ್ ಎಕರೆಗೆ ಸಾಲಿನಿಂದ ಸಾಲಿ ಮಾತ್ರ 18 ಕೊಡ್ತಾ ಇದ್ವಿ ಸರ್. ನಮ್ಮಲ್ಲಿ ಗಡ್ಡೆ ಕುರಿ ಅಂತೇಳಿ ಅಂತೀವಿ ಸರ್, ಆ ಕುರಿಗೆ ಬಿತ್ತನೆ ಮಾಡ್ತೀವಿ ಸರ್. ಈಗ ಬಿತ್ತನೆ ಮಾಡುವಾಗ ಭೂಮಿಯನ್ನ ಹೇಗೆ, ಒಣ ಮಣ್ಣಲ್ಲಿ ಬಿತ್ತನೆ ಮಾಡ್ತೀರೋ, ಹಸಿ ಮಣ್ಣಲ್ಲಿ ಮಾಡ್ಕೊಂಡು ಬಿತ್ತನೆ ಮಾಡ್ತೀರಾ, ಹೇಗೆ ತಾವು? ಇಲ್ಲ ಸರ್, ನಾವು ಒಣ ಮಣ್ಣಲ್ಲಿ ಯಾವುದೇ ಬೆಳೆನೂ ಬಿತ್ತನೆ ಮಾಡಲ್ಲ ಸರ್. ನಮ್ದು ಕಪ್ಪು ಭೂಮಿ ಇರೋದ್ರಿಂದ ಒಂದು ಒಳ್ಳೆ ಹಸಿ ಮಳೆ ಆದ್ಮೇಲೆ ಹಸಿನಲ್ಲೇ ಬಿತ್ತನೆ ಮಾಡ್ತೀವಿ ಸರ್. ಬಿತ್ತನೆ ಒಂದ್ ಸರಿ, ಮೊದ್ಲೆಲ್ಲ 2 ಸರಿ ಮಡಿಕೆ ಅಥವಾ ಟಿಲ್ಲಾರು ಎಲ್ಲ ಹೊಡ್ಕೊಂಡು ಕುಂಟೆ ಹರ್ಕೊಂಡು ನೀಟಾಗಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಯಾವುದೇ ವ್ಯರ್ಥ ಇರಬಾರ್ದು ಅನ್ನೋದು ಒಂದು ಸಿದ್ಧಾಂತದ ಮೇಲೆ ನಾವು ಈಗ ಕೃಷಿ ಮಾಡ್ತಾ ಇದೀವಿ. ಅತಿ ಸರಳ, ಖರ್ಚು ಕಡಿಮೆ ಆಗ್ಬೇಕು, ಚೆನ್ನಾಗಿ ಲಾಭ ಬರಬೇಕು. ಅಷ್ಟೇ ಸರ್. ಹೇಗೆ ರಾಗಿಯನ್ನ ಬಿತ್ತನೆ ಮಾಡಿದ್ಮೇಲೆ ಏನೇನು ಬೇಸಾಯ ಕ್ರಮಗಳು ಮಾಡ್ಬೇಕಾಗತ್ತೆ? ಬಿತ್ತನೆ ಆದ್ಮೇಲೆ ಏನೇನ್ ಮಾಡ್ಬೇಕು ಅದಕ್ಕೆಲ್ಲ? ನಾನು 16 ವರ್ಷದಿಂದ ಒಂದು ಗೊಬ್ಬರದ ಅಂಗಡಿಗೂ ಹೋಗಿಲ್ಲ, ಒಂದು ಬೀಜದ ಅಂಗಡಿಗೂ ಹೋಗಲ್ಲ ಸರ್. ನಾನು ಏನಿದ್ರು ಸ್ವಾವಲಂಬಿ ಕೃಷಿ ಅಂತಾರಲ್ವಾ, ಆ ತರ ಬೀಜ ನನ್ನದೇ, ಗೊಬ್ಬರ ನನ್ನದೇ, ಔಷಧಿ ನನ್ನದೇ ಅನ್ನೋ ಸಿದ್ಧಾಂತದಲ್ಲಿ ನಾನು ಬೇಸಾಯ ಮಾಡೋದು ಸರ್. ಹಂಗಾಗಿ ಒಂದ್ ಸರಿ ಮಾತ್ರ ನಾವು ಬೀಜ ರೈತರ ಕಡೆ ತಗೊಂಡಿದೀನಿ. ಅಲ್ಲಿಂದ ಇಲ್ಲಿವರೆಗೂ ನಾನು ಸುಮಾರು 2011 ಭತ್ತದ ಬೀಜ ತಂದಿರ್ತಕ್ಕಂಥದ್ದು ಇವತ್ತಿನವರೆಗೂ, ಈಗ 12-13 ವರ್ಷ ಸರ್, ಇವತ್ತಿಗೂ ಅದೇ ಬೀಜನ ಯೂಸ್ ಮಾಡ್ತಾ ಇದ್ದೀನಿ. ಅದೇ ಬೀಜ, ನಿಮ್ದೇ ಬೀಜ, ನಿಮ್ದೇ ಗೊಬ್ಬರ, ನಿಮ್ದೇ ಎಲ್ಲಾ ಕೂಲಿ ಆಳುಗಳು, ನಿಮ್ದೇ ಎತ್ತುಗಳು, ಏನು ಹೊರಗಡೆಯಿಂದ ತರುವಂಗಿಲ್ಲ ಜಾಸ್ತಿ? ಇಲ್ಲ ಇಲ್ಲ, ಟ್ರ್ಯಾಕ್ಟರ್ ಬಾಡಿಗೆ ಒಂದ್ ತಗೊಂತೀನಿ ಸರ್, ಟ್ರ್ಯಾಕ್ಟರ್ ಬಾಡಿಗೆ ಟೈಮ್ ಬಂದಾಗ ಲೇಬರ್ ತಗೊಂತೀನಿ. ನಂದು ಸುಮಾರು 1-22 ಎಕರೆ ಜಮೀನು ಇದೆ ಸರ್. ಅಂದ್ರೆ ಸಂಪೂರ್ಣವಾಗಿ ನೀವು ಸಿರಿಧಾನ್ಯಗಳನ್ನ ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ದೀರಿ, ಸಾವಯವ ಬೀಜ? ಹೌದು ಸರ್, 1-2 ಎಕರೆ ಮಾತ್ರ, ಅದು ಒಂದು ಕ್ರಾಪ್ ಭತ್ತ ಬೆಳ್ಕೊಂತೀನಿ ಸರ್. ಉಳಿದದ್ದೆಲ್ಲ ಭೂಮಿನೂ ಸಿರಿಧಾನ್ಯಕ್ಕಾಗಿ ನಾನು ಬೆಳಿತಾ ಇದ್ದೀನಿ ಸರ್. ಹಂಗಾಗಿ ನನಗೆ ಈ ಲೇಬರ್ ಸಮಸ್ಯೆ ಬಹಳ ಅಷ್ಟೊಂದೇನು ಅನಿಸಿಲ್ಲ. ಅಂದ್ರೆ ನೀವು ಸಿರಿಧಾನ್ಯ ಈ ರಾಗಿಗೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನ ಹಾಕಿಲ್ಲ? ಇಲ್ಲ ಇಲ್ಲ ಸರ್, ನಮ್ದು ಪದ್ಧತಿ ಹೆಂಗಂದ್ರೆ ಸಗಣಿ ಗೊಬ್ಬರ ಪ್ರತಿ 3-4 ವರ್ಷಕ್ಕೊಮ್ಮೆ ಸಗಣಿ ಗೊಬ್ಬರ ಕೊಡ್ತೀವಿ ಸರ್. ಹಂಗೇನಾರ ಗೊಬ್ಬರ ಬೇಕಂತ ಅವಶ್ಯಕತೆ ಬಿದ್ರೆ ಎರೆಹುಳು ಗೊಬ್ಬರ ಇರುತ್ತೆ ಸರ್ ನಂದು ರೆಗ್ಯುಲರ್. ಎರೆಹುಳು ಗೊಬ್ಬರ ಎಕರೆಕ್ಕೆ 1-5 ಚೀಲ ಸ್ವಲ್ಪ ಬೆಳೆ ನೋಡ್ಕೊಂಡ್ಬಿಟ್ಟು ಕೆಲವೊಂದು ಬೆಳೆಗಳಿಗೆ 30 ಚೀಲ ತನಕ ಕೊಡ್ತೀನಿ ಸರ್. ಬಟ್ ಡಿಪೆಂಡ್ ಅಪನ್ ಕ್ರಾಪ್, ಅದ್ರದ್ ಬೆಳವಣಿಗೆ ನೋಡ್ಕೊಂಡು ಕೊಡ್ತಾ ಇರ್ತೀರಿ. ಈಗ ರಾಗಿಯನ್ನ ಬಿತ್ತಿದ ಮೇಲೆ ಅದಕ್ಕೆ ಅಂತರ ಬೇಸಾಯ ಮಾಡೋದಿರ್ಬೋದು, ಕಳೆ ತೆಗೆಯೋದು ಎಲ್ಲ ಹೇಗೆ ಮಾಡ್ತಾ ಇದ್ರಲ್ಲ? 1 ಅಥವಾ 2 ಎಡೆ ಕುಂಟೆ ಹೊಡಿತೀವಿ. ಕಳೆ ಅನ್ನಕ್ಕೆ ಈಗ ಇತ್ತೀಚೆಗೆ ನಮ್ಮ ಹೊಲದಲ್ಲಿ ಕಳೆ ಕಡಿಮೆ ಆಗಿದೆ ಸರ್. ಕಾರಣ ಭೂಮಿ ಫಲವತ್ತತೆ. ಮೊದ್ಲೆಲ್ಲ ರಾಸಾಯನಿಕ ಮಾಡೋದ್ರಿಂದ ಸ್ವಲ್ಪ ಕಳೆ ಬೀಜ ಹೆಚ್ಚಾನೆ ಆಗ್ತಾ ಇತ್ತು ಪ್ರತಿ ವರ್ಷ. ಈಗ ಸುಮಾರು 3 ವರ್ಷ ಆಗಿರ್ಬೋದು ಸರ್, ಕಳೆ ಏನ್ ತರಿಸಲ್ಲ ನಾನು ಯಾವ್ದ್ರಲ್ಲಿ ಸಿರಿಧಾನ್ಯದಲ್ಲಿ. ಬಟ್ ಎಲ್ಲೋ ಒಂದಿರುತ್ತೆ, ನನ್ಗೆ ಅಷ್ಟೊಂದೇನ್ ತೊಂದರೆ ಕೊಡ್ತಾ ಇಲ್ಲ. ಈ ಸದ್ಯ ನಾವು ಮಾಡೋದೇನಂದ್ರೆ ಇತ್ತೀಚೆಗೆ ಔಷಧಿಗೂ ಮೊದ್ಲೆಲ್ಲ ಪಂಚಗವ್ಯ ಜೀವಾಮೃತ ಸ್ಪ್ರೇ ಮಾಡ್ತಿದ್ದೆ ಸರ್. ಈ 3 ವರ್ಷ ಆಯ್ತು ಪಂಚಗವ್ಯನ ಸ್ಪ್ರೇ ಮಾಡ್ತಾ ಇಲ್ಲ, ಯಾಕಂದ್ರೆ ಯಾವುದೇ ರೋಗ ಬರ್ತಾ ಇಲ್ಲ. ಹೇಗೆ ರಾಗಿಯನ್ನ ಬಿತ್ತಿದ ಮೇಲೆ ಏನ್ ಮಾಡ್ತಿದ್ರಲ್ಲ ಬೇಸಾಯ ಕ್ರಮಗಳನ್ನ, ಏನ್ ಮಾಡ್ತಿರ್ತಾವ್? ನಮ್ಗೆ ಯಾವ ಟೈಮ್ ಬಿತ್ತಬೇಕು ಆ ಟೈಮ್ ಮಳೆ ಬಂದ್ರೆ ಅದ್ ರಾಗಿ ಬಿತ್ತೀನಿ ಸರ್. ನಿಮ್ಮ ಅನುಭವದಲ್ಲಿ ಯಾವ ತಿಂಗಳಲ್ಲಿ ಬಿತ್ತಿದ್ರೆ ನಮ್ಮ ಭಾಗದಲ್ಲಿ ಚೆನ್ನಾಗಿ ಇಳುವರಿ ಬರ್ತದಂತೀರಿ? ಸರ್, ನಮ್ ಭಾಗದಲ್ಲಿ ಜೂನ್ ಲಿಂದ ಸೆಪ್ಟೆಂಬರ್ ತನಕ ಈ ಒಳಗೆ ಮಳೆ ಬಂದ್ರೆ ಚೆನ್ನಾಗಿ ಬರುತ್ತೆ ಸರ್. ಅಥವಾ ಹಿಂಗಾರಕ್ಕಿನ ಸ್ವಲ್ಪ ಮುಂಚಿತವಾಗಿ ಏನು ಕಾರ್ತಿ ಲೆಕ್ಕ ಹೇಳಿದ್ರೆ ಮಗಿ ಕಾರ್ತಿ ತನಕ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಫಸ್ಟ್ ವೀಕ್ ತನಕ ಬಿತ್ತನೆ ಮಾಡಿದ್ರೆ ಒಳ್ಳೇದ್ ಸರ್. ಯಾಕಂದ್ರೆ ನಮಗೆ ಸ್ವಲ್ಪ ಇಂದು ಮಳೆ ಬೇಗ ಕಡಿಮೆ ಆಗುತ್ತಲ್ವಾ, ಹಂಗಾಗಿ ಸ್ವಲ್ಪ ಒಂದು 15 ದಿವಸ ಮುಂಚಿತವಾಗಿ ಬಿತ್ಕೊಂಡ್ರೆ ನಮಗೆ ಮಗಿ ಕಾರ್ತಿ ತನಕ ಬಿತ್ತಿದ್ರೆ ಚಲೋ ಸರ್. ಚಲೋ ಬರುತ್ತೆ. ಹಾ ಸರ್, ಮತ್ತೆ ಉತ್ತರ ಉಡ್ಬೆ ಅಂದ್ರೆ ಸ್ವಲ್ಪ ಈಲ್ಡಿಂಗ್ ನಲ್ಲಿ ಕಷ್ಟ ಆಗುತ್ತೆ, ಕಾಳನ್ನು ಸಣ್ಣ ಆಗುತ್ತೆ. ಹೌದು, ಯಾಕಂದ್ರೆ ಇದು ಹುಲ್ಲಿನ ಜಾತಿಗೆ ಒಂದು ಬೆಳೆ ಇರೋದ್ರಿಂದ ಇದರಲ್ಲಿ ಅಂತರ ಬೇಸಾಯವನ್ನ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಹೇಗೆ ಎಡೆ ಕುಂಟೆ ಹಾಕೋದು ಇದರಲ್ಲಿ ಕಷ್ಟನ? ಎಡೆ ಕುಂಟೆ ಹಾಕೋದ್ರಿಂದ ಏನ್ ಕಷ್ಟ ಇಲ್ಲ ಸರ್, ಹಾಕ್ಬೋದು. ಬಟ್ ಮಿಶ್ರ ಬೆಳೆ ಅಂತರ ಬೆಳೆ ಬೆಳೆಯಬೇಕಾದ್ರೆ ಸಮಸ್ಯೆ ಏನಂದ್ರೆ ಲೇಬರ್ ಕಟಿಂಗ್ ಮಾಡಿಸ್ಬೇಕಾಗತ್ತೆ ಕೊಯ್ಲು ಮಾಡ್ಬೇಕಾದ್ರೆ. ಅದು ಈಗ ಈ ಲೇಬರ್ ಕೈಗೆಟಕದ ಉಳಿ ದ್ರಾಕ್ಷಿ ಆ ಲೇಬರ್ ಇಂದ ಕೆಲಸ ಮಾಡಿದ್ರೆ ನಾವು ಬೇಸಾಯ ಮಾಡಕ್ ಆಗಲ್ಲ. ಹಂಗಾಗಿ ಮಿಷನ್ ಕಟಿಂಗ್ ಮಾಡಿಸೋದ್ರಿಂದ ನಾನು ಅಂತರ್ ಬೇಸಾಯ ಅಂತೂ ಮಾಡಲ್ಲ ಸರ್. ಬಟ್ ನನ್ನ ಭೂಮಿನಲ್ಲಿ ಕೆಲವೊಂದೆರಡು ಎಕರೆ ಸಾವೆ, ಕೆಲವೊಂದೆರಡು ಎಕರೆ ಊದ್ಲು, ಕೆಲವೊಂದೆರಡು ಎಕರೆ ರಾಗಿ, ಈ ತರ ಒನ್ ಬೈ ಒನ್ ಒಂದ್ ಕಡೆಯಿಂದನು ಮಾಡ್ತೀನಿ ಸರ್. ಅಂದ್ರೆ ಮಿಶ್ರ ಬೇಸಾಯ ಬೆಳೆ ಬೆಳೆಯಲ್ಲ. ಆಮೇಲೆ ಪ್ರತಿ ಕ್ರಾಪ್ ಟು ಕ್ರಾಪ್ ಚೇಂಜ್ ಆಗ್ತಾನೆ ಇರ್ತದೆ ಸರ್. ಈ ಸರಿ ಈ ಭೂಮಿಗೆ ರಾಗಿ ಬಿತ್ತರೆ ನೆಕ್ಸ್ಟ್ ಟೈಮ್ ಜೋಳ ಅಥವಾ ಭತ್ತ ಅಥವಾ ಬೇರೆ ಬೇರೆ ಒಟ್ಟ ಆತರ. ಮತ್ತೆ ಸಿರಿಧಾನ್ಯದಲ್ಲೇ ಚೇಂಜ್ ಆಗ್ತಿರ್ತವೆ, ಬೆಳೆ ಚೇಂಜ್ ಮಾಡ್ತಾ ಇರ್ತೀನಿ ಸರ್. ಹಂಗಾಗಿ ನನಗೆ ಅದರಿಂದ ಸ್ವಲ್ಪ ಆಗುವ ಏನು ತೊಂದರೆಗಳು ಕಡಿಮೆ ಆಗಿದ್ದಾವೆ. ಹುಲ್ಲು ಮಿಷನ್ ಕಟಿಂಗ್ ಮಾಡೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಭೂಮಿನಲ್ಲೇ ಉಳ್ಕೊಂತತೆ. ಅದನ್ನೇನು ನಾವು ಸುಡೋದು ಏನ್ ಮಾಡಲ್ಲ ಸರ್, ಮಡಿಕೆ ಹೊಡೆದು ಬಿಟ್ಟು ಬಿಡ್ತೀವಿ. ಆಮೇಲೆ ಬೆಳೆಯಲಿಂದ ಬೆಳಿಗ್ಗೆ ಮ್ಯಾಕ್ಸಿಮಮ್ ಒಂದರಿಂದ ಒಂದೂವರೆ ತಿಂಗಳು ಗ್ಯಾಪ್ ಕೊಡ್ತೀನಿ ಸರ್. ಗ್ಯಾಪ್ ಕೊಡ್ತೀರಿ? ಎಲ್ಲ ಅಲ್ಲೇ ಭೂಮಿಯಲ್ಲೇ ಮುಳುಗಿಸ್ಬಿಡ್ತಿರುವುದೆಲ್ಲ ಕಸ ತಂಡಿಗಳನ್ನೆಲ್ಲ? ನನಗೆ ಬೇಕಾದಷ್ಟು ಭತ್ತದ ಹುಲ್ಲು ಇದು ತಗೊಂತೀವಿ ಸರ್. ಕೆಲವೊಂದ್ ಈ ಕೊರ್ಲೆ ಆರ್ಕ ದುಲ್ಲು ದನಗಳು ಅಷ್ಟೊಂದು ಚೆನ್ನಾಗಿ ತಿನ್ನಲ್ಲ. ಭತ್ತದ ಈ ರಾಗಿ ಹುಲ್ಲನ್ನು ಹೇಗೆ ತಿಂತಾವ ದನಗಳು? ರಾಗಿ ಹುಲ್ಲು ಚೆನ್ನಾಗಿ ತಿಂತಾವ ಸರ್. ತಿಂತಾವೆ? ಮತ್ತೆ ಇದರಲ್ಲಿ ನವಣೆ ಹುಲ್ಲು ಸ್ವಲ್ಪ ಪರವಾಗಿಲ್ಲ. ಇದು ಕೊರ್ಲೆದು ಮತ್ತೆ ಆರ್ಕದ್ದು ಇದು ಕೈ ಸಿಗಲ್ಲ ಸರ್, ಪೌಡರ್ ತರ ಆಗ್ಬಿಡುತ್ತಲ್ಲ ಪುಡಿ ಪುಡಿ, ಹಂಗಾಗಿ ಅದನ್ನ ಯೂಸ್ ಮಾಡಲ್ಲ ಸರ್ ನಾವು. ರಾಗಿ ಮಷೀನ್ ಕಟಿಂಗ್ ಮಾಡೋದ್ರಿಂದ ನಿಮಗೆ ಹೇಗೆ ಅಲ್ಲಿ ಮಣ್ಣು ಮಿಶ್ರಣ ಹಲ್ಲು ಕಲ್ಲುಗಳು ನಿಮ್ಮ ರಾಶಿಯಲ್ಲಿ ಬರೋದಿಲ್ವಾ ಕಾಳುಗಳಲ್ಲಿ? ಇಲ್ಲ ಇಲ್ಲ ಸರ್, ನಮ್ದು ಏನಾಗಿದೆ ಅಂದ್ರೆ ಕಪ್ಪು ಭೂಮಿ ಇರೋದ್ರಿಂದ ಕಲ್ಲು ಏನ್ ಬರಲ್ಲ ಸರ್, ಸ್ವಲ್ಪ ಎರೆ ಮಣ್ಣು ಬರುತ್ತೆ. ಅದನ್ನ ಎಲ್ಲ ನಂದೇ ಮಿಷನ್ ಇರೋದ್ರಿಂದ ನಾನೆಲ್ಲ ಕ್ಲೀನ್ ಮಾಡ್ಕೊಂತೀನಿ ಸರ್. ಪಾಲಿಶ್ ಕೂಡ ಕೇಳಿದ್ರಿ, ಪಾಲಿಶ್ ಕೂಡ ಮಾಡಿಕೊಡೋಂತ ಮಿಷನ್ ಕೂಡ ಇದಾವೆ ಸರ್, ಚಿಕ್ಕದುವೆ. ನಾನು ಅದೇನು ಸಮಸ್ಯೆ ಆಗಿಲ್ಲ, ಬರುತ್ತೆ ಮಣ್ಣು ಎರೆ ಮಣ್ಣು ಬರುತ್ತೆ ಸರ್, ಬರಲ್ಲ ಅಂತ ಏನಲ್ಲ. ಬಟ್ ಕೆಲವೊಂದ್ ಟೈಮ್ ಬಿದ್ದಿರುತ್ತಲ್ವಾ, ಬಿದ್ದಾಗ ಅದನ್ನ ಮಿಷನ್ ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಮಣ್ಣು ಬರುತ್ತೆ ಸರ್. ಬಟ್ ನಾವು ಈ ತರ ಮಾಡ್ಕೊಂತ ಇದೀವಿ, ಅದೇನ್ ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ ಲೇಬರ್ ಹಿಡ್ಕೊಂಡು ಒಕ್ಕಣೆ ಮಾಡಿ ಅದೇನು ರಾಶಿ ಮಾಡೋಷ್ಟೊತ್ತಿಗೆ ಅದೇನ್ ಮಣ್ಣು ಬರುತ್ತಲ್ಲ ಅದಕ್ಕಿಂತ ಕಡಿಮೆನೆ ಇರುತ್ತೆ ಸರ್ ಇದು. ಈಗ ಸಿದ್ದರಾಮಪ್ಪ ತಮಗೆ ರಾಗಿ ಒಂದ್ ಎಕರೆಯಿಂದ ಎಷ್ಟು ಖರ್ಚು ಬಂತು, ಬೇಸಾಯದ ಖರ್ಚು ಅಂದಾಜು ಎಷ್ಟು ಬಂತ ಅವಾಗ? ಅಂದಾಜು 5,000-8,000 ರೂಪಾಯಿ ಒಳಗಡೆ ಸರ್. 5,000-8,000 ಒಳಗಡೆ ಖರ್ಚು ಬರುತ್ತೆ? ಹೌದು ಹೌದು ಸರ್. ಸರ್ ಹೆಂಗಂದ್ರೆ ಎರಡ್ ಸರಿ ಟಿಲ್ಲರ್ ಮತ್ತೆ ಕುಂಟೆ ಹೊಡ್ಲಿಕ್ಕೆ 2,000 ರೂಪಾಯಿ ಸರ್, ಬಿತ್ತನೆ ಮಾಡೋದು ಒಂದ್ 800 ರೂಪಾಯಿ ಸರ್. ಎಲ್ಲಾ ಸೇರಿ ಬೀಜ ಅಂತೂ ನನ್ನ ಹತ್ರ ಇರುತ್ತೆ ಸರ್. ಕಟಿಂಗ್ ಮಷೀನ್ ಇದು ಒಂದ್ 300 ರೂಪಾಯಿ ಆಗುತ್ತೆ ಸರ್ ಬಿತ್ತನೆ ಮಾಡ್ಲಿಕ್ಕೆ. ಆಮೇಲೆ ಒಂದ್ ಎರಡು ಸರಿ ಎಡೆ ಹೊಡೆದಿವಿ ಅಂತ ಇಟ್ಕೊಳ್ರಿ, ಅದು ಒಂದ್ 1,000-1,200 ರೂಪಾಯಿ ಅಂದ್ರೂನು. ಆಮೇಲೆ ಕಟಿಂಗ್ ಮಾಡಕ್ ಒಂದ್ 3,000 ರೂಪಾಯಿ ಆಗುತ್ತೆ ಸರ್ ಎಕರೆಕ್ಕೆ. ಒಂದ್ 7,000-8,000 ಗೊಬ್ಬರ ಹಾಕಿದ್ವು ಪಾದ ಹಾಕಿದ್ವು ಅಂದ್ರೆ 10,000 ರೂಪಾಯಿ ಬರುತ್ತೆ. 10,000 ರೂಪಾಯಿ ಒಂದ್ ಎಕರೆ ಖರ್ಚಾಗತ್ತೆ. ನಿಮಗೆ ಒಂದ್ 10 ಕ್ವಿಂಟಾಲ್ ಬಂದ್ರೂ ಹೇಗೆ ಮಾರುಕಟ್ಟೆ ದರ ಸಿಗಬಹುದು? ಇವಾಗ ಹೇಗಿದೆ, ಮೊದಲು ಹೇಗಿತ್ತು ಧಾರಣೆ? 2016 ನಾನ್ ಮಾರ್ಕೆಟ್ ಮಾರಲ್ಲ ಸರ್, ನಂದೇ ಆದ ಸಿರಿಧಾನ್ಯ ಗ್ರಾಹಕ. ನಾವು ಸಾಮಾನ್ಯ ಒಬ್ಬ ಗ್ರಾಹಕ, ಒಬ್ಬ ರೈತ ಮಾರುಕಟ್ಟೆಗೆ ಮಾರಿದಾಗ ಎಷ್ಟು ಲಾಭ ಬರಬಹುದು ಅಂತೀರಿ? ಒಂದ್ ಎಕರೆ ರಾಗಿ ಬೆಳೆದ್ರೆ ಎಷ್ಟು ಉಳಿಬಹುದು? ಈಗ ಮ್ಯಾಕ್ಸಿಮಮ್ ಸರ 2,500 ರೂಪಾಯಿ ಇಟ್ಕೊಳ್ರಿ, 8 ಕ್ವಿಂಟಲ್ ಇಳುವರಿ ಬಂತಂದ್ರೂ 20,000 ರೂಪಾಯಿ ಬರುತ್ತೆ ಸರ್. 10,000 ರೂಪಾಯಿ ಖರ್ಚು ಮಾಡಿದ್ರು ಕೂಡ 10,000 ರೂಪಾಯಿಕಂತೂ ಸಾವಿಲ್ಲ, ಅಂದ್ರೆ 10,000 ರೂಪಾಯಿಗೆ ಉಳಿಯುತ್ತೆ ಸರ್. ಉಳಿತದ. ಬಟ್ ಈ ಸಿರಿಧಾನ್ಯ ರಾಗಿ ಅಥವಾ ಸಿರಿಧಾನ್ಯ ಬೆಳೆಯೋದ್ರಿಂದ